3.5 MHz. ಈಗ ವೇಳೆ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಗಣೇಶ್ ಕೆಂಚನಾಲ್ ಮಾಡುವ ನಮಸ್ಕಾರಗಳು. ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಗುರುಕಿರಣ್ ಹಾಡಿರುವ ಚಿತ್ರ ಸಿನಿಮಾದ ಗೀತೆ. ಉಸಿರೆ ಚಿಗುರೆ ಜೋ ಜೋ ಲವರೆ ಬರದೆ ನಿದಿರೆ ನಿನಯೆಂದು ಕಾಯೋ ಜೀವ ಇದುವೆ ಯೋ ಮೈ ಹಾರ್ಟ್ ಯೋ ಮೈ ಸೋಲ್ ಯೋ ಮೈ You're my soul. ನವೋದಯ ಡೇಸ್ ಚಿತ್ರದ ಗೀತೆ, ಧ್ವನಿ ಸಂತೋಷ್ ವೆಂಕಿ ಮತ್ತು ಸುಪ್ರಿಯಾ ಲೋಹಿತ್ ಅವರದು. ಪರಿಚಯಿಸು ನನಗೆ ನೀನೇ, ಅಪರಿಚಿತ ಭಾವನೆ. ಗುಣಪಡಿಸು ಮನದ ಬೇನೆ, ಅಪರಿಮಿತ ಯಾತನೆ. ಕಳಿಸಿ ಕನಸನೆ, ಉಳಿಸಿ ನೆನಪನೆ. ಈ ಪ್ರೀತಿ ಪರಿಚಯಿಸು ನನಗೆ ನೀನೇ, ಅಪರಿಚಿತ ಭಾವನೆ. ಗುಣಪಡಿಸು ಮನದ ಬೇನೆ, ಅಪರಿಮಿತ ಯಾತನೆ. ನಲು ಮೆಹೆಸರಲ್ಲಿ ಹೊಸ ಕಥೆಯ ಸಾಗುವ ದಾರಿಯ ನಡುವಿ ನಿನ್ನಯ ಹೆಜ್ಜೆಯ ಜೊತೆಯಲ್ಲಿ ಹೃದಯಾಗಿಸಿ ಮನವನಿ ಅರಸಿ ಅವಳನಿ. ಈ ಪ್ರೀತಿನೇ ನನಗೀಗ ಸಂಶೋಧನೆ. ನನಗೆ ನೀನೇ, ಅಪರಿಚಿತ ಭಾವನೆ. ಗುಣಪಡಿಸು ಮನದ ಬೇನೆ, ಅಪರಿಮಿತ ಯಾತನೆ. ನಾನೀಗ ಭೂಮಿಯಂತೆ ಕಾಯುತ್ತಾ ಕೂತಿರುವೆ ಮಳೆಗಾಗಿ. ನೀನೀಗ ತೋಟದಂತೆ ನಾನೀಗ ಬೆಳೆಯಂತೆ ಕಾಯುತ್ತಾ ನಿಂತಿರುವೆ ಬಲವಾಗಿ. ಒಲವ ಮೇವನೆ ಹಾಕಿ ಮೆಲಕನೆ. ಈ ಪ್ರೀತಿನೇ ನನಗೀಗ ಸಂಗೋಪನೆ. ಪರಿಚಯಿಸು ನನಗೆ ನೀನೇ, ಅಪರಿಚಿತ ಭಾವನೆ. ಗುಣಪಡಿಸು ಮನದ ಬೇನೆ, ಅಪರಿಮಿತ ಯಾತನೆ. ಪ್ರೇಮ ಚಿತ್ರದ ಗೀತೆ, ಧ್ವನಿ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರದು. ಆಗೋ ಆಗೋ ಕೋಗಿಲೆ ಎತ್ತ ಹೊಂಟೆಯೇ ಕೋಗಿಲೆ ಎತ್ತಣ ಹೊಂಟೆಯೇ ಕೋಗಿಲೆ ನನಗುನ್ನಗು ಒಂದು ನಂಬಿದೆ ಆಗೋ ಆಗೋ ಕೋಗಿಲೆ ಎತ್ತ ಹೊಂಟೆಯೇ ಕೋಗಿಲೆ ಎತ್ತಣ ಹೊಂಟೆಯೇ ಕೋಗಿಲೆ ಹೃದಯದೊಳಗೆ ಹೃದಯ ಅಂಟಿದೆ ನೆನಪು ಒಂದು ನವಿಲು ನನ್ನೆದೆಯ ಮುಗಿಲಿಗೆ ಕನಸು ಒಂದು ಕೊಳಲು ನನ್ನುಸಿರ ಪ್ರೀತಿಗೆ ಜೀವನ ಅರಳಿಸು ಮುಗಿಲ ಹಲ್ಲಿಗೆ ಆಗೋ ಆಗೋ ಕೋಗಿಲೆ ಎತ್ತ ಕೊಂಟೆಯೇ ಕೋಗಿಲೆ ಎತ್ತಣ ಕೊಂಟೆಯೇ ಕೋಗಿಲೆ ನನಗೂ ನಿನಗೂ ಒಂದು ನಂಟಿದೆ ಮೇಲಿದೆ ನನ್ನ ಆಸೆಯ ನೂರು ನೂರು ಅಲೆಗಳು ಅನುಬಂಧ ಎನ್ನುವ ಗೋಪುರದ ಮೇಲಿದೆ ನನ್ನ ಸ್ನೇಹದ ನೂರು ನೂರು ಶಿಲೆಗಳು ಕಂಗಳ ಬೊಗಸೆಯೊಳಗೆ ಪ್ರೀತಿಯ ತಿಂಗಳ ಬೆಳಕಿದೆ ಅಂಗಯ್ಯ ಅಂಗಳದೊಳಗೆ ನಾಳೆಯ ಬದುಕು ಬರೆದಿದೆ ಮೌನಕ್ಕೆ ಸಾವಿರ ಅರ್ಥವ ಬರೆಯು ಮುಗುಳು ನಗೆಯೇ ನಿನ್ನ ಹೆಸರು ಮುಗುಳು ನಗುವ ನಿನ್ನ ಒಳಗೆ ಹಗಲು ಇರುಳು ನನಗೆ ಉಸಿರು ಅಗೋ ಅಗೋ ಕೋಗಿಲೆ ಎತ್ತ ಹೊಂಟೆಯೇ ಕೋಗಿಲೆ ಎತ್ತಳ ಹೊಂಟೆಯೇ ಕೋಗಿಲೆ ನನಗು ನಿನಗು ಒಂದು ನಂಟಿದೆ ಪಂಜರ ಒಲವೇ ಅಲ್ಲಿ ಇಂಚರ ನುಡಿಸೋರು ಯಾರು ನಮ್ಮ ಹತ್ತಿರ ನಡೆಯೋದು ನಿಲ್ಲದು ನಿಂತ ಮೇಲೆ ನಡೆಯದು ಇದು ತಾನೇ ಬಾಳ ಪ್ರಶ್ನೆ ಉತ್ತರ ಗಂಧವ ಕದ್ದರು ಗಾಳಿಗೆ ಅದು ಸ್ವಂತವಾಗದು ಹೃದಯ ಕದ್ದರು ಮನಸ್ಸಿಗದು ಸ್ವಂತವಾಗದು ಪ್ರೇಮಕ್ಕೂ ಸ್ನೇಹಕ್ಕೂ ನಡುವೆ ನಡೆಯೋ ಆರಂಭದ ಹೆಜ್ಜೆ ನನದು ಜನುಮಕ್ಕೊಮ್ಮೆ ಬಂದು ಹೋಗು ಪ್ರತಿ ಜನ್ಮದ ನೆನಪು ನಿನದು ಅದು ಅದು ಕೋಗಿಲೆ ಎತ್ತ ಹೊಂಟೆಯೇ ಕೋಗಿಲೆ ಎತ್ತಣ ಹೊಂಟೆಯೇ ಕೋಗಿಲೆ ನನಗು ನಿನಗು ಒಂದು ನಂಬಿದೆ ಅದು ಅದು ಕೋಗಿಲೆ ಎತ್ತ ಹೊಂಟೆಯೇ ಕೋಗಿಲೆ ಎತ್ತಣ ಹೊಂಟೆಯೇ ಕೋಗಿಲೆ ಹೃದಯದೊಳಗೆ ಹೃದಯ ಅಂಟಿದೆ ನೆನಪು ಒಂದು ನವಿಲು ನನ್ನಿದೆಯ ಮುಗಿಲಿಗೆ ಕನಸು ಒಂದು ಕೊಳಲು ನನ್ನುಸಿರ ಪ್ರೀತಿಗೆ ಜೀವನ ಅರಳಿಸು ಮುಗಿಲ ಮಲ್ಲಿಗೆ ನೇತಿ ಮೋಹನ್ ಅವರ ಧ್ವನಿಯಲ್ಲಿ ತಾರಕ್ ಚಿತ್ರದ ಗೀತೆ ಹಾ ಮಸಾಲ ಇದು ಚಿತ್ರದ ಹೆಸರು. ಧ್ವನಿ ರಾಜೇಶ್ ಕೃಷ್ಣನವರದು. ಬಿಟ್ಟ ಹಾಗೆ ಗಮನಿ ಗಮನಿಯಲ್ಲೂ ಪ್ರೀತಿ ಮಿಂಚು ಮಿಂಚಿದೆ. ಜೋರು ಮಳೆಗೆ ಜೋಗ ಏನರು ಬೇಗ ಕಂಡ ಹಾಗೆ ಒಲವ ವರ್ಷದಾರೆಗೆ ನದಿ ತಂದಿದೆ. ಕೋಟಿ ಕೋಟಿ ಕನಸು ಕಣ್ಣೆದುರೆ ನಕ್ಕ ಹಾಗೆ ಕನಸಿಗಮ್ಮೆರೆ ಚಪ್ಪಾಳೆ ಹಾಕೋ ಹಾಗೆ ಏನೇನೋ ಜಾಡು ಪ್ರೀತಿಲಿ ಕಂಡೆ ಪ್ರೀತಿಗೆ ಅರ್ಥ ನಿನ್ನ ಸ್ಪರ್ಶದಲ್ಲಿ ನಾ ಕಂಡೆ. ಸ್ಪರ್ಶಾನ ಇದುವೆ ಸ್ಪರ್ಶಾನ ಹರ್ಷಾನ ಇದುವೆ ಹರ್ಷಾನ ಮರಿದುಂಬಿರುವ ಸರಿಗೆ ಮನ ತುಂಬಿದೆ ನಾ ಹೀರೋಗಿ ಕವಿಯ ಭಾವ ಕಂಡ ಮೊದಲ ಕವಿತೆ ನೀನು ಪ್ರತಿ ಪದಕ್ಕೂ ಸೋಸು ನಿನ್ನ ಪಾದ ತೊಳೆದೆನು. ಯಾವ ಜಾಗದಿಂದ ಬಂದ ಮೊದಲ ಹಾಡು ನೀನು ನಗೆಯ ನಾದದಲ್ಲೇ ನಾನು ರಾಗ ಕಂಡೆನು. ಯಾವ ಕಡಲು ಕಂಡ ಪ್ರೀತಿ ಸ್ವಾತಿಯಾಗಿ ನನಗಾಗಿ ಬಂದೆ ನೀನು. ಎಲ್ಲೆಲ್ಲೂ ನೀನೇ ಎಲ್ಲಾನೂ ನೀನೇ ನನ್ನಲ್ಲೂ ನಾನೇ ಇಲ್ಲ ನೀನೇ ಎಲ್ಲ ನೀನು ನಾನೇ. ಸ್ಪರ್ಶಾನ ಇದುವೆ ಸ್ಪರ್ಶಾನ ಹರ್ಷಾನ ಇದುವೆ ಹರ್ಷಾನ ಮರಿದುಂಬಿರುವ ಸರೋದಿಗೆ ಮನ ತುಂಬಿದೆ ನಾಹಿರೋದಿಗೆ. ವಂಶಿ ಚಿತ್ರದ ಗೀತೆ ಧ್ವನಿ ಸೋಹನಂ ಚಕ್ರವರ್ತಿ. ಧೈರ್ಯ ನೀಡಿರುವ ಶಿವನೇ ಶಿವನೇ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಕಾರ್ಯಕ್ರಮದ ಕಡೆಯದಾಗಿ ರಿಷಿ ಚಿತ್ರದ ಗೀತೆ ಧ್ವನಿ ಚಿತ್ರ ಮತ್ತು ಉನ್ನಿಕೃಷ್ಣನ್ ಅವರದು. ಲಾಲಿ ಲಾಲಿ ಬೋಲವೇ